ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಈಗ ಮೊದಲಿಗಿಂತ ಮತ್ತಷ್ಟು ಉತ್ತಮ. ನಮ್ಮ ಹಾಸನದ ನವೀಕೃತ ಸುಂದರ ಸ್ಟೋರ್ನಲ್ಲಿ ಮೇಕಿಂಗ್ ಚಾರ್ಜಸ್ ಶೇಕಡ 4.9 ನಿಂದ ಆರಂಭವಾಗುವ ನಿಮ್ಮ ನೆಚ್ಚಿನ ವಿನ್ಯಾಸಗಳ ಮೇಲೆ ನ್ಯಾಯಯುತ ಹಾಗೂ ನ್ಯಾಯಸಮ್ಮತ ಬೆಲೆಗೆ ಸಿಗುವ ಆಭರಣಗಳನ್ನ ಖರೀದಿಸಿ. ಭಾರತದ ಅತ್ಯುತ್ತಮ ಚಿನ್ನದ ಬೆಲೆಯನ್ನ ಇಲ್ಲಿ ಪಡೆಯಿರಿ. ಬಿಐಎಸ್ ಹಾಲ್ಮಾರ್ಕಿನ ಶುದ್ಧ ಚಿನ್ನವನ್ನ ಖರೀದಿಸಿ, ಪಡೆಯಿರಿ ನಿರ್ವಹಣೆಯ ಖಾತರಿ, ಶೇಕಡ 100% ವಿನಿಮಯ ಮೌಲ್ಯ ಮತ್ತು ಮಲಬಾರ್ನ ಗುಣಮಟ್ಟದ ಭರವಸೆಯೊಂದಿಗೆ ಖರೀದಿ ಮಾಡಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎಂ ರಸ್ತೆ, ಹಾಸನ. जोखिम से निकल कर फसल आए सुरक्षित हो जाए फसल फसल हर किसान हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನ್ಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನ್ಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ದೇಸಿ ರಾಸುಗಳ ತಳಿಗಳು ಹಾಗೂ ಅವುಗಳ ಲಭ್ಯತೆ, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಅನುವಂಶೀಯತೆ ಮತ್ತು ಸಂವರ್ಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಎಸ್ ನವೀನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದೇಸಿ ರಾಸುಗಳ ತಳಿಗಳು ಮತ್ತು ಲಭ್ಯತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇತ್ತೀಚೆಗೆ ನಮ್ಮ ದೇಸಿ ತಳಿಗಳು ಏನಿದ್ದಾವೋ ರಾಸುಗಳಿಗೆ ಸಂಬಂಧಪಟ್ಟ ಹಾಗೆ ಇವುಗಳ ಬಗ್ಗೆ ಹೆಚ್ಚು ಒಲವು ನಮ್ಮ ಕೃಷಿಕರಲ್ಲಿ ಮತ್ತು ಹೈನುಗಾರರಲ್ಲಿ ಮೂಡ್ತಾ ಇದೆ. ಅದಕ್ಕೆ ಕಾರಣ ಇಷ್ಟೇ, ಇವತ್ತು ದೇಸಿ ತಳಿಯ ಉತ್ಪನ್ನಗಳು ಏನಿದ್ದಾವೋ ಅವಕ್ಕೆ ಹೆಚ್ಚು ಬೇಡಿಕೆ ಬಂದಿರತಕ್ಕಂಥದ್ದು, ಮತ್ತೆ ಈ ದೇಸಿ ತಳಿಗಳನ್ನ ಬಹಳ ಸುಲಭವಾಗಿ ನಾವು ಸಾಕಾಣಿಕೆಯನ್ನ ಮಾಡಬಹುದು ಅನ್ನುವಂಥದ್ದು ಕೂಡ ಒಂದು ಕಾರಣ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಭಾಗದ ದೇಸಿ ತಳಿಗಳು ಯಾವ್ಯಾವು, ಅವುಗಳ ಸಾಕಾಣಿಕೆ ಹೇಗೆ ಮಾಡಬಹುದು, ಅವುಗಳ ವಿಶೇಷತೆ ಏನು, ಮತ್ತೆ ಆ ತಳಿಗಳು ಎಲ್ಲಿ ನಮಗೆ ಲಭ್ಯ ಆಗುತ್ತೆ ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಅನುವಂಶೀಯತೆ ಮತ್ತು ಸಂವರ್ಧನೆ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಡಾಕ್ಟರ್ ನವೀನ್ ಕುಮಾರ್ ಜಿಎಸ್ ಅವರು ನಮ್ಮೊಂದಿಗೆ ಇದ್ದಾರೆ. ನವೀನ್ ಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮ್ಮಲ್ಲಿ ಸಾಕಷ್ಟು ಗೋ ಸಂಪತ್ತು ಇದೆ ನಮ್ಮ ದೇಶದಲ್ಲಿ. ಒಂದು ರೀತಿ ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ಗೋ ಸಂಪತ್ತನ್ನು ಹೊಂದಿರತಕ್ಕಂತಹ ಒಂದು ದೇಶ, ಮತ್ತೆ ಗೋವುಗಳನ್ನ ಪೂಜೆಯನ್ನ ಮಾಡತಕ್ಕಂತಹ ದೇಶ. ಈ ದೇಶದಲ್ಲಿ ಈ ಗೋ ಸಂಪತ್ತು ಅನ್ನುವಂಥದ್ದು ಎಷ್ಟು ಪ್ರಮಾಣದಲ್ಲಿದೆ ಮತ್ತೆ ಹೇಗಿದೆ, ಇದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಹೌದು, ಭಾರತದಲ್ಲಿ ನಾವು ಗೋವುಗಳಿಗೆ ಅದರದೇ ಆದ ಸ್ಥಾನವನ್ನು ಕೊಟ್ಟಿದ್ದೇವೆ, ಪೂಜ್ಯ ಸ್ಥಾನವನ್ನು ಕೊಟ್ಟಿದ್ದೀವಿ. ಪ್ರಪಂಚದಲ್ಲಿ ನಾವು ತಗೊಂಡ್ರೆ ಭಾರತದಲ್ಲಿ ಅತಿ ಹೆಚ್ಚು ಹಸುಗಳು ಮತ್ತು ಎಮ್ಮೆಗಳು ಭಾರತದಲ್ಲೇ ಇರೋದು, ಅಂದರೆ ಪ್ರಪಂಚದಲ್ಲಿ ನಂಬರ್ 1ನೇ ಸ್ಥಾನದಲ್ಲಿದೆ ಹಸುಗಳಲ್ಲಿ ಮತ್ತು ಎಮ್ಮೆಗಳಲ್ಲಿ ನಂಬರ್ 1ನೇ ಸ್ಥಾನದಲ್ಲಿದೆ. 20ನೇ ಜಾನುವಾರು ಜನಸಂಖ್ಯೆಯ ಪ್ರಕಾರ ನಮ್ಮ ದೇಶದಲ್ಲಿ ಸುಮಾರು 19.3 ಕೋಟಿ ಹಸುಗಳಿದ್ದು ಅದೇ ರೀತಿ 11 ಕೋಟಿ ಎಮ್ಮೆಗಳು ನಮ್ಮ ದೇಶದಲ್ಲಿದೆ. ಅಂದರೆ ಇಡೀ ಹೇಳಿದಂಗೆ ನಾನು ಇಡೀ ಪ್ರಪಂಚದಲ್ಲೇ 1ನೇ ಸ್ಥಾನದಲ್ಲಿದೆ. ಆದರೆ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದಲ್ಲಿ ಸುಮಾರು 84 ಲಕ್ಷದಷ್ಟು ಹಸುಗಳಿದ್ದರೆ 30 ಲಕ್ಷದಷ್ಟು ಎಮ್ಮೆ ಇದೆ. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮದು ಹಳ್ಳಿಗಳ ದೇಶ ಮತ್ತು ಇವತ್ತಿಗೂ ಸುಮಾರು ಜನಸಂಖ್ಯೆ, ಹಳ್ಳಿಗಳಿರುವಂತಹ ಜನಸಂಖ್ಯೆ ಅವಲಂಬಿತವಾಗಿರೋದು ಪಶುಸಂಗೋಪನೆ ಮತ್ತು ಕೃಷಿ ಮೇಲೆ. ಆ ನಿಟ್ಟಿನಲ್ಲಿ ನಮ್ಮ ಆರ್ಥಿಕತೆಗೆ ಪಶುಸಂಗೋಪನೆಯಿಂದ ಬಹಳಷ್ಟು ಕೊಡ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ ಕೃಷಿಯಿಂದ ಭಾರತಕ್ಕೆ ಬರುವಂತಹ ಆರ್ಥಿಕತೆಯಲ್ಲಿ ಸುಮಾರು 25% ಪಶುಸಂಗೋಪನೆಯಿಂದನೇ ಬರುತ್ತೆ. ಮತ್ತೆ ಈ ಹಾಲಿದಲ್ಲ, ಇದು ಕೃಷಿಯ ಉತ್ಪನ್ನಗಳಲ್ಲಿ ಅತಿ ಹೆಚ್ಚು ಲಾಭವನ್ನು ಕೊಡ್ತಿರುವಂತಹ, ಅತಿ ಹೆಚ್ಚು ದೇಶಕ್ಕೆ ಒಂದು ಆರ್ಥಿಕತೆಯನ್ನು ಒದಗಿಸ್ತಿರುವಂತಹ ಒಂದು ಇದು ಹಾಲು ಉತ್ಪಾದನೆ. ಅದಕ್ಕೋಸ್ಕರ ಈ ದೇಶೀಯ ತಳಿಗಳ ಬಗ್ಗೆ ಮತ್ತು ಈ ಸಂಪತ್ತಿನ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಡಬೇಕಾಗುತ್ತೆ. ನಮ್ಮ ರಾಜ್ಯದಲ್ಲಿ ಹೇಗಿದೆ ಪರಿಸ್ಥಿತಿ? ರಾಜ್ಯದಲ್ಲಿ ನಾವು ಸ್ಥಾನದಲ್ಲಿ 7ನೇ ಸ್ಥಾನ, ವಿಸ್ತೀರ್ಣದಲ್ಲಿ 7ನೇ ಸ್ಥಾನದಲ್ಲಿ ನಮ್ಮ ದೇಶದಲ್ಲಿ ಇದ್ರೂ ಸಂಖ್ಯೆಯಲ್ಲಿ ಬಂದಾಗ ನಾವು 12 ಮತ್ತು 13ನೇ ಸ್ಥಾನದಲ್ಲಿ ಇದ್ದೀವಿ. ಹಸುಗಳಲ್ಲಿ 12 ಮತ್ತು 13ನೇ ಸ್ಥಾನದಲ್ಲಿ ಇದ್ದೀವಿ. ಮತ್ತೆ ನಮ್ಮ ರಾಜ್ಯದಲ್ಲಿ ಪಶು ಸಂಪತ್ತಿಗೆ ಬಂದಾಗ ದೇಶಿ ಮತ್ತು ವಿದೇಶಿ ತಳಿಗಳನ್ನು ನೋಡಿದಾಗ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ವಿದೇಶಿ ತಳಿಗಳಿಗೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ಅಂದ್ರೆ ಭಾರತದಲ್ಲಿ ಸುಮಾರು 70% ಇವತ್ತಿಗೂ ದೇಶಿ ತಳಿಗಳೇ ಇದಾವೆ. ಅಂದ್ರೆ ವಿದೇಶಿ ತಳಿಗಳು ಬರೀ 30%, ಆದ್ರೆ ನಮ್ಮ ರಾಜ್ಯಕ್ಕೆ ಬಂದಾಗ ಅದು ಆಗ್ಲೇ 45% ಕೊಟ್ಟೋಗ್ಬಿಟ್ಟಿದೆ. ಅಂದ್ರೆ ನಾವು ಬಹಳಷ್ಟು ಒತ್ತು ನಮ್ಮ ವಿದೇಶಿ ತಳಿಗಳಿಗೆ ಕೊಡ್ತಾ ಬಂದಿದ್ದೀವಿ. ಈಗ ದೇಶಿ ತಳಿಗಳ ಬಗ್ಗೆ ನೋಡ್ಲಿಕ್ಕೆ ನಾವು ಹೊರಟಿದ್ದೇವೆ. ಈ ದೇಶಿ ತಳಿ ಅಂತ ಅಂದ್ರೆ ಏನು? ದೇಶಿ ತಳಿ ಅಂದ್ರೆ ಯಾವುದೇ ಒಂದು ಪ್ರದೇಶದಲ್ಲಿ ಬಹಳಷ್ಟು ವರ್ಷದಿಂದ ಆ ಪ್ರದೇಶಕ್ಕೆ ಹೊಂದಿಕೊಂಡು ಅಲ್ಲೇ ಬೆಳೆದಂತ ತಳಿನ ದೇಶಿ ತಳಿ ಅಂತೀವಿ. ಅಂದ್ರೆ ಬೇರೆ ಕಡೆಯಿಂದ ಇಲ್ಲಿಗೆ ಬಂದಿಲ್ಲ, ಪ್ರಕೃತಿಯ ಮಡಿಲಿನಲ್ಲಿ ಬೆಳೆದಂತಹ ತಳಿ, ಅದು ದೇಶಿ ತಳಿ. ಉದಾಹರಣೆಗೆ ನಮ್ಮದೇ ಆದ ನಮ್ಮ ದೇಶಿ ತಳಿಗಳಿದೆ. ವಿದೇಶಕ್ಕೆ ಹೋದ್ರೆ ಈಗ ನಾವು ವಿದೇಶಿ ತಳಿ, ಮಿಶ್ರ ತಳಿ ಅಂತ ನಾವು ಹೇಳ್ತೀವಲ್ಲ, ಅದು ವಿದೇಶದಲ್ಲಿ ಅವರ ದೇಶಿ ತಳಿ ಆಗಿರುತ್ತೆ. ಆ ರೀತಿಯ ದೇಶಿ ತಳಿಗಳು ನಮ್ಮ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದ್ದೇ ಆದ ವಿಶೇಷ ದೇಶಿ ತಳಿಗಳು ಉಂಟು. ಯಾವೆಲ್ಲ ದೇಶಿ ತಳಿಗಳನ್ನು ನಾವಿಲ್ಲಿ ಕಾಣಬಹುದು ಕರ್ನಾಟಕ ರಾಜ್ಯದಲ್ಲಿ? ನಾವು ಹಸುಗಳಲ್ಲಿ ಬಂದಾಗ, ದನಗಳಲ್ಲಿ ಬಂದಾಗ ನಮ್ಮಲ್ಲಿ ಒಟ್ಟು 6 ತಳಿಗಳಿದೆ. ಹಳ್ಳಿಕಾರು, ಅಮೃತ್ ಮಹಲ್, ಕಿಲಾರು, ದೇವಣಿ, ಕೃಷ್ಣಾ ವ್ಯಾಲಿ ಮತ್ತು ಮಲ್ನಾಡ್ ಗಿಡ್ಡ. ಈ ರೀತಿಯಾಗಿ ಒಟ್ಟು 6 ತಳಿಗಳಿದಾವೆ. ಅದು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ತಳಿ ಬಹಳಷ್ಟು ಪ್ರಚಲಿತವಾಗಿದೆ. ಈಗ ಹಳ್ಳಿಕಾರ್ ತಳಿ ನಮ್ಮಲ್ಲಿ ಇದೆ ಅಂತ ಹೇಳಿದ್ರಿ, ಏನು ಇದರ ವಿಶೇಷತೆ ನೋಡಿ? ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ತಳಿ ಹಳ್ಳಿಕಾರ್ ತಳಿ. ವಿಶ್ವದಲ್ಲೇ ಉತ್ಕೃಷ್ಟ ಉಳುಮೆ ತಳಿಗಳಲ್ಲಿ ಒಂದು ಹಳ್ಳಿಕಾರ್ ತಳಿ. ನಾವು ಹೇಳ್ತೀವಲ್ಲ ಉಳುಮೆ ತಳಿಗಳಂತ, ಬೇರೆ ಯಾವುದೇ ಉಳುಮೆ ತಳಿ ಆಗ್ಲಿ ಅದಕ್ಕೆ ಪಿತೃತ್ವ ಅಂದ್ರೆ ಮುಂಚೆ ಎಲ್ಲಿಂದ ಬಂತು ಅಂದ್ರೆ ಹಳ್ಳಿಕಾರ ತಳಿಯಿಂದನೇ ಬಂತು ಅಂತ ನಾವು ಹೇಳ್ತೀವಿ. ಆ ರೀತಿ ಕರ್ನಾಟಕದಲ್ಲಿ ಅದು ಮೈಸೂರು, ಮಂಡ್ಯ, ಹಾಸನ ಈ ಪ್ರಾಂತ್ಯದಲ್ಲಿ ಬಹಳಷ್ಟು ಪ್ರಚಲಿತವಾಗಿದೆ ಹಳ್ಳಿಕಾರ್ ತಳಿ. ಇದು ಹಳ್ಳಿಕಾರ್ ಅಂದ್ರೆ ಹಳ್ಳಿ, ಹಳ್ಳಿಯಲ್ಲಿ ಇರುವಂತ ತಳಿ. ನಾವು ಇದನ್ನ ಜಿಂಕೆಗೆ ಮತ್ತೆ ನಮ್ಮಲ್ಲಿ ಯಾವ್ದೊಬ್ಬ ಹುಡುಗ ಬಹಳಷ್ಟು ಚಾಲೂಕಾಗಿದ್ದ, ಇವನು ಹಳ್ಳಿಕಾರ್ ಇದ್ದಂಗೆ ಆಕ್ಟಿವ್ ಆಗಿದ್ದಾನಲ್ಲಪ್ಪ ಅಂತ ನಾವು ವರ್ಣನೆ ಮಾಡ್ತೀವಿ. ಆ ರೀತಿ ಇರುವಂತಹ ತಳಿ ಹಳ್ಳಿಕಾರ್ ತಳಿ. ಇದು ಉಳುಮೆಗೆ ಬಹಳಷ್ಟು ಶ್ರೇಷ್ಠ. ಮೇವು ಬಾರಿ ಕಮ್ಮಿ ಮೇವಿದ್ರೂ ಆಗುತ್ತೆ, ಮತ್ತೆ ಅದ್ರ ಮುತುವರ್ಜಿ ನಾವು ಜಾಸ್ತಿ ವಹಿಸಬೇಕಾಗಿಲ್ಲ, ಆದ್ರೂ ನಾವು ಅದನ್ನ ಸಾಕಬಹುದು ಅಂತ ಒಂದು ತಳಿ. ಆದ ಕ್ರಮೇಣ ಈ ತಳಿಯ ಸಾಕಾಣಿಕೆ ಕಮ್ಮಿ ಆಗ್ತಾ ಇದೆ. ಈ ತಳಿನ ಸರ್ಕಾರ ಒಂದು ಕುಣಿಕೇನಹಳ್ಳಿ ಅಂತ, ತುರುವೇಕೆರೆ ತಾಲೂಕಲ್ಲಿ ಕುಣಿಕೇನಹಳ್ಳಿ ಇದೆ, ಅಲ್ಲಿ ಸಂವರ್ಧನೆ ಮಾಡ್ತಾ ಇದೆ. ಅಲ್ಲಿನ ಉತ್ಕೃಷ್ಟವಾದ ಹಳ್ಳಿಕಾರ್ ತಳಿನ ನಾವು ಕಾಣಬಹುದು. ಇದರಲ್ಲಿ ಬಹಳಷ್ಟು ವಿಧಗಳಿದೆ, ಹಳ್ಳಿಕಾರ್ ತಳಿಯಲ್ಲಿ ಬಹಳಷ್ಟು ವಿಧ ಇದೆ. ಅದರಲ್ಲಿ ಯಾವ್ದಪ್ಪ ಅಂದ್ರೆ ಸೂಜಿ ಮಲ್ಲಿಗೆ ಅಂತೀವಿ, ಸೂಜಿ ಮಲ್ಲಿಗೆ ಸಣ್ಣ ಮಲ್ಲಿಗೆ ಅಂತೀವಿ, ಅಂದ್ರೆ ಪೂರ್ತಿ ಬೆಳ್ಳಿಗಿರುವಂತ ಹಳ್ಳಿಕಾರ್ ತಳಿ. ಅಥವಾ ಇನ್ನೊಂದು ತಳಿ ಇದೆ, ಸಾಮಾನ್ಯವಾಗಿ ಹಳ್ಳಿಕಾರ್ ತಳಿ ಬಣ್ಣ ಯಾವ ರೀತಿ ಇರುತ್ತೆ ಅಂದ್ರೆ ಹಳೆ ರೂಪಾಯಿ ಬಣ್ಣ ಇರುತ್ತೆ. ಹಳೆ ರೂಪಾಯಿ ಬಣ್ಣ ಹೇಗಿರುತ್ತಲ್ಲ ಆ ರೀತಿ ಮಾಸ್ ಬಣ್ಣ, ಮಾಸು ರೂಪಾಯಿ ಬಣ್ಣ, ಅದು ಬಹಳಷ್ಟು ಹಳ್ಳಿಕಾರಲ್ಲಿರುತ್ತೆ. ಕೆಲವು ಪ್ರಭೇದದಲ್ಲಿ ಅದು ಪೂರ್ತಿ ಬಿಳಿಯಾಗಿರುತ್ತೆ. ಬಿಳಿಯಾಗಿರುವಂತದ್ದು ನಾನು ಹೇಳಿದೆ ಸಣ್ಣ ಮಲ್ಲಿಗೆ ಅಥವಾ ಸೂಜಿ ಮಲ್ಲಿಗೆ ಅಂತಾರೆ. ಅದು ಸಣ್ಣಕ್ಕೆ ಬೆಳ್ಳಿಗೆ ಇರುತ್ತೆ, ಅದು ಮಾಗಡಿ ಪ್ರದೇಶದಲ್ಲಿ ಬಹಳಷ್ಟು ಕಾಣುತ್ತೆ. ಬೆಂಗಳೂರಿನ ಮಾಗಡಿ, ಬೆಂಗಳೂರು ಮಾಗಡಿ, ರಾಮನಗರ ಪ್ರದೇಶಗಳಲ್ಲಿ ಚೆನ್ನಾಗಿ ಕಾಣುತ್ತೆ, ಅಲ್ಲಿಂದ ತರ್ತೀವಿ. ಅದಲ್ದಂಗೆ ಬೇರೆದು ಇದಾವೆ. ಬೇರೆದು ಇನ್ನೊಂದು ಬಂದು ನಮ್ಮ ಹಳ್ಳಿಕಾರಕ್ಕೆ ಬಂದಾಗ ಹಳ್ಳಿಕಾರಲ್ಲಿ ಸುಮಾರು ಪ್ರಭೇದಗಳಿದೆ. ಅದ್ರಲ್ಲಿ ನಾನು ಆಗ್ಲೇ ಹೇಳದಂಗೆ ಒಂದು ಸಣ್ಣ ಮಲ್ಲಿಗೆ, ಇನ್ನೊಂದು ಗುಜುಮಾವು ಅಂತ. ಗುಜುಮಾವು ಅಂದ್ರೆ ಅದು ಕರಡಹಳ್ಳಿ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕರಡಹಳ್ಳಿ ಅಂತಿದೆ, ನಾಗಮಂಗಲ ತಾಲೂಕಲ್ಲಿ. ಅಲ್ಲಿ ಈ ಒಂದು ತಳಿಯನ್ನ ನಾವು ನೋಡಬಹುದು. ಈಗ ನಾವು ಏನ್ ಅಮೃತ್ ಮಹಲ್ ಹೇಳ್ತೀವಲ್ಲ, ಅದು ಈ ಗುಜುಮಾವುಯಿಂದ ಬಂದಿರುವಂತ ತಳಿ ಅಮೃತ್ ಮಹಲ್. ಅದು ಬಿಟ್ರೆ ಬೆಟ್ಟದಪುರ, ನಮ್ಮ ಈ ಕಡೆ ಗುಡ್ಗಾಡ ಬೆಟ್ಟದಪುರದಲ್ಲಿ ಒಂದು ತಳಿ ಇದೆ ಹಳ್ಳಿಕಾರ ತಳಿನೇ. ಅದೇನಂದ್ರೆ ಸ್ವಲ್ಪ ಗಿಡ್ಡುವಾಗಿರುತ್ತೆ, ಹಳ್ಳಿಕಾರಲ್ಲಿ ಗಿಡ್ಡುವಾಗಿರುತ್ತೆ. ಹಳ್ಳಿಕಾರೆ ಅದನ್ನ ಬೆಟ್ಟದಪುರ ಪ್ರಭೇದ ಅಂತ ಹೇಳ್ತೀವಿ. ಹೌದು, ಪ್ರಿಯಾಪುರದ ಬೆಟ್ಟದಪುರ. ನಂತರ ನಾವು ಹಳ್ಳಿಕಾರಲ್ಲಿ ಕೆಲವೊಂದು ಹಳ್ಳಿಕಾರ ಹೇಗೆ ಕಾಣುತ್ತೆ ಅಂದ್ರೆ ಪೂರ್ತಿ ಕಂದು ಬಣ್ಣ ಇರುತ್ತೆ, ಪೂರ್ತಿ ಕಂದು ಬಣ್ಣ ಇರುತ್ತೆ. ಅಂತಹ ಪೂರ್ತಿ ಕಂದು ಬಣ್ಣ ಇರುವಂತ ಅನ್ನ ಅಮರಾವತಿ ಅಂತ ಕರಿತೀವಿ, ಅಮರಾವತಿ ಹಳ್ಳಿಕಾರ್ ಅಂತ. ಮತ್ತೆ ಇನ್ನೊಂದು ಹಳ್ಳಿಕಾರ ಇದೆ, ಪೂರ್ತಿ ಕಪ್ಪಿರುತ್ತೆ, ಪೂರ್ತಿ ಕಪ್ಪಿದ್ದು ಬಿಳಿ ಮಚ್ಚೆ, ಮಕ್ಕದ ಮೇಲೆ ಬಿಳಿ ಮಚ್ಚೆ ಇರುತ್ತೆ, ಅಂತದನ್ನ ಚಿಂತಾಮಣಿ ಅಂತ ಕರಿತೀವಿ. ಚಿಂತಾಮಣಿ, ಚಿಂತಾಮಣಿ ಚಿಂತಾಮಣಿ ಭಾಗದಲ್ಲಿ ಹೆಚ್ಚಾಗಿರುತ್ತೆ? ಇಲ್ಲ ಇಲ್ಲ, ಹೆಸರು ಚಿಂತಾಮಣಿ ಅಂತ ಕರಿತೀವಿ, ಆಗ್ಲೇ ಚಿಂತಾಮಣಿ ಭಾಗದಲ್ಲಿ ಹೆಚ್ಚು ಅಂತೇನಿಲ್ಲ. ಅದು ಮಧುಗಿರಿಯ ಕಡೆ ಸ್ವಲ್ಪ ಜಾಸ್ತಿ ಕಾಣುತ್ತೆ, ಮಧುಗಿರಿ ಕಡೆಗೆ ಸ್ವಲ್ಪ ಜಾಸ್ತಿ ಕಾಣುತ್ತೆ. ಇವು ಈಗ ಇರುವಂತ ವಿಭಿನ್ನ ಪ್ರಭೇದಗಳು ಹಳ್ಳಿಕರಲ್ಲಿ ಇದಾವೆ ಇದೆಲ್ಲ. ಅದು ಇಷ್ಟೊಂದಿದ್ರು ಈ ನಾನು ಏನ್ ಹೇಳಲ್ಲ, ಈ ಸಣ್ಣ ಮಲ್ಲಿಗೆಗೆ ಬೇಡಿಕೆ ಜಾಸ್ತಿ ಇದೆ. ಸಣ್ಣ ಮಲ್ಲಿಗೆ ಮತ್ತೆ ಮಾಮೂಲಿ ರೂಪಾಯಿ ಬಣ್ಣದ ಹಳ್ಳಿಕರಿಗೆ ಬೇಡಿಕೆ ಜಾಸ್ತಿ ಇದೆ. ಮತ್ತೆ ಈ ಹಳ್ಳಿಕಾರ ನಾವು ಕುಣಿಕೆನಹಳ್ಳಿಯಿಂದ ನಾವು ಪಡೆಯಬಹುದು. ನೀವು ಮೊದಲು ಹೇಳಿದ್ರಿ ಈ ಹಳ್ಳಿಕಾರ ಉಳುಮೆಗೆ ತುಂಬಾ ಶ್ರೇಷ್ಠವಾದಂತಹ ತಳಿ ಅಂತ ಹೇಳ್ಬಿಟ್ಟು. ಹೌದು. ಅಂತ ಅಂದ್ರೆ ಎಷ್ಟೊತ್ತಾದ್ರೂ ಉಳುಮೆ ಮಾಡುತ್ತೆ ಅಂತನೋ, ಅಥವಾ ಉಳುಮೆಯನ್ನ ಬೇಗ ಕಲಿಯುತ್ತೆ ಅಂತನ? ಅಲ್ಲ, ಇದು ಎರಡು ಇದೆ. ಒಂದೇನಂದ್ರೆ ಅದು ಗಾತ್ರದಲ್ಲಿ ಚಿಕ್ಕದಾಗಿರೋದ್ರಿಂದ ಅದರ ನಿರ್ವಹಣೆ ಕಮ್ಮಿ, ಮತ್ತೆ ಇದು ದಿನಕ್ಕೆ ಒಂದು 4-5 ಗಂಟೆ ಸಲೀಸಾಗಿ ನಾವು ಕೆಲಸಕ್ಕೆ ಕಟ್ಟಬಹುದು, ಉಳುಮೆ ಮಾಡಬಹುದು. ಆ ಒಂದು ಕಾರಣಕ್ಕೆ ಈ ಪ್ರದೇಶದಲ್ಲಿ ಇದು ಬಹಳಷ್ಟು ಪ್ರಚಲಿತವಾಗಿದೆ. ಮತ್ತೊಂದು ನಮ್ಮ ಭಾಗದ ತಳಿ ಅಂತ ಹೇಳಿದರೆ ಅಮೃತ್ ಮಹಲ್. ಈ ಅಮೃತ್ ಮಹಲ್ ತಳಿಯ ವೈಶಿಷ್ಟ್ಯತೆ ಬಗ್ಗೆ ತಿಳಿಸ್ಕೊಡಿ, ಮತ್ತೆ ಇದು ಎಲ್ಲಿ ಲಭ್ಯ ಆಗುತ್ತೆ ನಮಗೆ? ನೋಡಿ, ಅಮೃತ್ ಮಹಲ್ ತಳಿ ಮೈಸೂರು ಮಹಾರಾಜರು ನಿರ್ಮಿಸಿದಂತ ಒಂದು ತಳಿ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಮಾನವ ನಿರ್ಮಿತ ತಳಿಗಳಲ್ಲಿ ಈ ಅಮೃತ್ ಮಹಲ್ ಒಂದು ಹಳೆ ತಳಿ. ಓಹೋ, ಇಡೀ ಪ್ರಪಂಚದಲ್ಲೇ ಒಂದು ಹಳೆ ತಳಿ ಅಂತ ಹೇಳಿದ್ರೆ ಹೊಸದಾಗಿ ಸೃಷ್ಟಿ ಮಾಡಿದಂತ ಒಂದು ತಳಿ. ಹೌದು, ಮಾನವ ಸೃಷ್ಟಿ. ಅಂದ್ರೆ ಕೆಲವು ತಳಿಗಳಲ್ಲಿ ಹೇಗಿರುತ್ತೆ ಅಂದ್ರೆ ಪ್ರಕೃತಿಯಿಂದಲೇ ಸೃಷ್ಟಿಯಾಗಿರೋದಂತ ಇರ್ತದೆ, ಮಾನವ ಸೃಷ್ಟಿ ತಳಿ ಇರುತ್ತೆ. ಇದು ಮಾನವ ಸೃಷ್ಟಿ ತಳಿನೇ. ಮಹಾರಾಜರು, ಆಗಿನ ಮಹಾರಾಜರು ಏನ್ ಮಾಡಿದ್ರು ಅಂದ್ರೆ, ವಿಜಯನಗರದ ಸಾಮ್ರಾಜ್ಯದ ಮಹಾರಾಜರು ಅಲ್ಲಿದ್ದಂತ ಹಳ್ಳಿಕಾರ್ ತಳಿಗಳನ್ನ, ಅದರಲ್ಲಿ ಒಳ್ಳೆ ಹಳ್ಳಿಕಾರ್ ಹಾಲು ಕೊಡುವಂತಹ ಹಸುಗಳು ಮತ್ತೆ ಚೆನ್ನಾಗಿ ದೇಹ ದಷ್ಟಪುಷ್ಟ ಇರೋ ತಳಿಗಳನ್ನ ತಗೊಂಡ್ಬಂದು ಶ್ರೀರಂಗಪಟ್ಟಣದಲ್ಲಿ ಒಂದು ಚಾವಡಿಯನ್ನ ಮಾಡ್ತಾರೆ. ಆ ಚಾವಡಿನ ಮಾಡ್ಬಿಟ್ಟು ಅದನ್ನ ಬೆಣ್ಣೆ ಚಾವಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರಿಟ್ಟು ಅಲ್ಲಿ ಮಾಡ್ತಾರೆ. ಅವ್ರ ಉದ್ದೇಶ ಏನಿತ್ತು ಅಂದ್ರೆ ಒಳ್ಳೆ ಹಾಲನ್ನ ಉತ್ಪಾದನೆ ಮಾಡಬೇಕು ಅದರಲ್ಲಿ, ಮತ್ತೆ ಅವರ ಸೈನ್ಯಕ್ಕೆ ಒಳ್ಳೆ ರಾಸುಗಳನ್ನ ಸೇರ್ಪಡೆ ಮಾಡಬೇಕು, ಬಂಡಿ ಎಳಿಯಲಿಕ್ಕೆ ಆಗ್ಲಿ, ತೋಪುಗಳು ಎಳಿಲಿಕ್ಕೆ ಆಗ್ಲಿ ಅನ್ನೋದಕ್ಕೆ. ಅದು ಕ್ರಮೇಣ ಮೈಸೂರು ಮಹಾರಾಜರು ಆ ಜವಾಬ್ದಾರಿಯನ್ನು ವಹಿಸ್ಕೊಂತಾರೆ. ಎಷ್ಟು ಮಟ್ಟಿಗೆ ಅದಕ್ಕೆ ಬೆಲೆ ಕೊಡ್ತಾರೆ, ಎಷ್ಟು ಮಟ್ಟಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದ್ರೆ, ಮೈಸೂರು ಮಹಾರಾಜರು ನಾವು ಕೇಳಿರ್ಬೋದು ಅಮೃತ್ ಮಹಲ್ ಕಾವಲುಗಳು ಅಂತ. ಹೌದು. ಸುಮಾರು 400,000 ಹೆಕ್ಟೇರ್ಗಳಷ್ಟು ಅಮೃತ್ ಮಹಲ್ ಕಾವಲನ್ನ ಅವರು ಇಟ್ಟಿರ್ತಾರೆ. ಸುಮಾರು 200 ಕಾವಲುಗಳಿದ್ವು. ಓಹೋ, ನಮ್ಮ ರಾಜ್ಯದಲ್ಲಿ? ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಮೈಸೂರು ಪ್ರಾಂತ್ಯದಲ್ಲಿ. ಹಳೆ ಮೈಸೂರು ಪ್ರಾಂತ್ಯ ಇದೆ ಇದೆಲ್ಲ, ಹಳೆ ಮೈಸೂರು ಪ್ರಾಂತ್ಯ ಇದೆ. ಇವತ್ತು ಅದೇನಾಗಿದೆ ಅಂದ್ರೆ ಬರೀ ಒಂದು 14,000 ಹೆಕ್ಟೇರ್ ಇರ್ಬೋದು ಅಷ್ಟೇ. ಹೌದು, ತುಂಬಾ ಒತ್ತುವರಿಯಾಗಿದೆ. ಹೌದೌದು, ಒಂದು 63 ಕಾವಲುಗಳಿದಾವೆ, ಅದರಲ್ಲೂ ಬಹಳಷ್ಟು ಒತ್ತುವರಿಯಾಗಿದೆ. ಆಮೇಲೆ ಇದನ್ನ ತಳಿನ ಮೈಸೂರು ಮಹಾರಾಜರೇ ಪೋಷಣೆ ಮಾಡ್ಕೊಂಡ್ ಬಂದ್ರು, ಮತ್ತೆ ಟಿಪ್ಪು ಸುಲ್ತಾನ್ ಒಂದು ಆರ್ಡರ್ ಮಾಡ್ತಾನೆ, ಹುಕುಂನಾಮ ಅಂತ ಜಾರಿಗೊಳಿಸ್ತಾನೆ. ಹುಕುಂನಾಮ ಅಂದ್ರೆ ಒಂದು ಆರ್ಡರ್, ಒಂದು ಯಾವ ರೀತಿ ಇದನ್ನ ನಿರ್ವಹಣೆ ಮಾಡಬೇಕು ಅಂತ. ಟಿಪ್ಪು ಸುಲ್ತಾನ ಇದಕ್ಕೆ ಅಮೃತ್ ಮಹಲ್ ಅನ್ನೋ ಹೆಸರನ್ನ ಇಡ್ತಾರೆ. ಮತ್ತೆ ಹುಕುಂನಾಮ ಯಾವ ರೀತಿ ಅಂದ್ರೆ ಕಾನೂನು, ಅದು ಪಾಲನೆ ಮಾಡಲೇಬೇಕು, ಯಾರು ಅತಿಕ್ರಮಣ ಮಾಡಂಗಿಲ್ಲ, ಈ ಜಾಗಗಳನ್ನ ಯಾರು ಅತಿಕ್ರಮಣ ಮಾಡಂಗಿಲ್ಲ. ಅದಕ್ಕೆ ಇವತ್ತಿಗೂ ಈ ಪ್ರದೇಶನ, ಈ ಕಾವಲುಗಳನ್ನ ಯಾರು ಅತಿಕ್ರಮಣ ಮಾಡ್ಲಿಕ್ಕೆ ಬಿಡೋದಿಲ್ಲ, ಕಾನೂನು ಬಿಡೋದಿಲ್ಲ. ಆ ರೀತಿಯಾದ ಒಂದು ಕಾನೂನು ಇದೆ. ಈ ಅಮೃತ್ ಮಹಲ್ ಹಸುಗಳು ಇವತ್ತಿಗೂ ಲಭ್ಯ ಇದೆ, ಗೌರ್ಮೆಂಟ್ ಫಾರ್ಮ್ಗಳು ಲಭ್ಯ ಇದೆ. ಸುಮಾರು ಒಂದು 6 ಗೌರ್ಮೆಂಟ್ ಫಾರ್ಮ್ಗಳು ನಮ್ಮಲ್ಲಿ ಇದಾವೆ. ಅದರಲ್ಲಿ ಮುಖ್ಯವಾಗಿ ಒಂದು ಅಜ್ಜಂಪುರದಲ್ಲಿದೆ. ಅಜ್ಜಂಪುರದಲ್ಲಿ ಅಮೃತ್ ಮಹಲ್ ತಳಿ ಸಂವರ್ಧನಾ ಕೇಂದ್ರ ಇದೆ. ಅದು ಬಿಟ್ಟರೆ ಬಾಸೂರು, ಬೀರೂರು, ರಾಮಗಿರಿ ಈ ಕಡೆ ಎಲ್ಲ ಒಂದೊಂದು ಕಾವಲುಗಳಿದಾವೆ. ಆ ಕಾವಲುಗಳಲ್ಲಿ ಹಸುಗಳನ್ನ ಸಾಕ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಸರ್ಕಾರದ ಫಾರ್ಮ್ಗಳಲ್ಲಿ ಒಂದು 2,500 ಅಥವಾ 3,000 ಹಸುಗಳಿದ್ದಾವೆ. ಈ ಹಸುಗಳಲ್ಲಿ ಹುಟ್ಟಿರುವಂತಹ ಗಂಡು ಕರುಗಳನ್ನ ತಗೊಂಡ್ಬಂದು ಬೀರೂರಲ್ಲಿ ಪ್ರತಿ ವರ್ಷ ಸಾಕಿ ಅದನ್ನ ವರ್ಷಕ್ಕೊಮ್ಮೆ ಹರಾಜಾಕ್ತಾರೆ. ಆ ಹರಾಜಲ್ಲಿ ರೈತರು ಪಾಲ್ಗೊಂಡು ಅದನ್ನ ಖರೀದಿ ಮಾಡಬಹುದು. ಅದು ಸಾಮಾನ್ಯವಾಗಿ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಅಲ್ಲಿ ನಾವು ಉತ್ತಮ ಅಮೃತ್ ಮಹಲ್ ಕೋರಿಗಳನ್ನ ಖರೀದಿ ಮಾಡಬಹುದು. ಈ ಅಮೃತ್ ಮಹಲ್ ತಳಿಯ ವಿಶೇಷತೆ ಏನು? ನೋಡಿ, ಮೈಸೂರು ಮಹಾರಾಜರು ಇದನ್ನ ಏನಕ್ಕೆ ಸಾಕಿದ್ರು, ಏನಕ್ಕೆ ಬೆಳವಣಿಗೆ ಮಾಡಿದ್ರು ಅಂದ್ರೆ, ಅದರಲ್ಲಿ ಒಂದು ಶ್ರಮ ವಹಿಸುವಂತ ಶಕ್ತಿ, ಬುಸ್ತಾಗೋದೇ ಇಲ್ಲ, ಎಷ್ಟೋ ತರ ದುಡಿಯುತ್ತೆ, ಮತ್ತೆ ಬಹಳಷ್ಟು ಪೌರುಷ ಜಾಸ್ತಿ, ಅದು ಯುದ್ಧದಲ್ಲಿ ಬಳಸಬಹುದು ಅನ್ನೋ ಒಂದು ಕಾರಣಕ್ಕೆ ತಯಾರು ಮಾಡಿದ್ರು. ಈಗೇನಾಗಿದೆ ಅಂದ್ರೆ, ಬಹಳಷ್ಟು ಜನ ಇದನ್ನ, ನಾನು ಹೇಳಿದೆ ಆಗ್ಲೇ ನಿಮ್ಗೆ, ಆಕ್ಷನ್ ಆಗುತ್ತೆ ಬೀರೂರಲ್ಲಿ ಅಂತ. ಬೀರೂರಲ್ಲಿ ಆಕ್ಷನ್ ಆದಾಗ ಕೊಳ್ಳೋರೆಲ್ಲ ಬಂದು ಈ ಶಿವಮೊಗ್ಗದ ಕಡೆಯವರೇ ಜಾಸ್ತಿ. ಅಲ್ಲಿ ಶಿವಮೊಗ್ಗ ಶಿಕಾರಿಪುರದಲ್ಲಿ ಒಂದು ಕೊಬ್ಬರಿ ಹಬ್ಬ ಅಂತ ಮಾಡ್ತಾರೆ. ಅಲ್ಲಿ ಎತ್ತಿಗೆ ತಲೆಗೆ ಕೊಬ್ಬರಿ ಕಟ್ಬಿಟ್ಟು ಓಡಿಸುವಂತದ್ದು ಪಂದ್ಯ. ಅದು ಯಾರು ಹಿಡಿಲಿಕ್ಕೆ ಆಗೋದಿಲ್ಲ, ಯಾವುದು ಯಾರನ್ನ ಕೈಲೂ ಇಟ್ಟಿಸ್ಕೊಳೋದಿಲ್ಲ, ಅದು ಗೆದ್ದಂಗೆ. ಅದಕ್ಕೆ ಬಹಳಷ್ಟು ಬೆಲೆ, ಅದನ್ನ ಉಪಯೋಗಿಸ್ಲಿಕ್ಕೆ ಇವತ್ತಿಗೂ ಅಲ್ಲಿ ಯೂಸ್ ಮಾಡ್ತಾರೆ. ನಂತರ ಈ ಚಿತ್ರದುರ್ಗದ ಈ ಪ್ರದೇಶದಲ್ಲಿ, ಚಿತ್ರದುರ್ಗ, ಹೊಸದುರ್ಗ ಮತ್ತೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಈ ಕಡೂರು ಮತ್ತೆ ಬೀರೂರು ಈ ಪ್ರದೇಶದಲ್ಲಿ ನಾವು ಅಮೃತ್ ಮಹಲ್ನ ಕಾಣಬಹುದು. ಅಲ್ಲಿನ ಪ್ರದೇಶಕ್ಕೆ ಸೂಕ್ತವಾದ ತಳಿ. ಇದರ ಹಾಲಿನ ಗುಣಮಟ್ಟ ಹೇಗಿರುತ್ತೆ? ಹೌದು, ಅಮೃತ್ ಮಹಲ್ ಅಂದಾಗ ಮೈಸೂರು ಮಹಾರಾಜರು ಇದನ್ನ ಹಾಲಿಗಾಗಿ ಉಪಯೋಗಿಸ್ತಾ ಇದ್ರು ಅಂತ ಹೇಳಿದೆ. ಒಂದು ಇತಿಹಾಸದಲ್ಲಿ ಒಂದ್ ಕಡೆ ಹೇಳುತ್ತೆ, ಮೈಸೂರಲ್ಲಿ ಅರಮನೆಯ ಒಂದು ಡೈರಿ ಫಾರಂ ಇರುತ್ತೆ, ಅದರಲ್ಲಿ ಅಮೃತ್ ಮಹಲ್ ಹಸು ಆಗಿನ ಕಾಲದಲ್ಲಿ ಒಟ್ಟು ಆರಾರು ಲೀಟರ್, ಬೆಳಿಗ್ಗೆ ಒಂದು ಆರು ಸಂಜೆ ಆರು, 12 ಲೀಟರ್ ಹಾಲು ಕೊಟ್ಟಿತ್ತು ಅನ್ನೋ ಒಂದು ದಾಖಲೆ ಇದೆ. ಅಂದ್ರೆ ಹಾಲು ಕೊಡುವ ಲಕ್ಷಣ ಅಮೃತಮಾಲಲ್ಲಿ ಇದೆ. ರೈತರಲ್ಲಿ ಕೆಲವೊಂದು 4-4 ಲೀಟರ್ ಹಾಲು ಕೊಡುವಂತ ಹಸುಗಳನ್ನ ನೋಡಿದ್ದೇವೆ. ಅಂತ ಹಸುಗಳು ತಂದು ಸಂವರ್ಧನೆ ಮಾಡಿದಲ್ಲಿ ಒಳ್ಳೆ ಹಾಲನ್ನ ಇದನ್ನ ಅಮೃತಮಾಲಿಂದ ಪಡಿಬಹುದು. ಒಳ್ಳೆ ಹಾಲನ್ನು ಕೂಡ ಪಡಿಬಹುದು ಅಮೃತಮಾಲಲ್ಲಿ. ಇದು ಅಮೃತ್ ಮಹಲ್ ತಳಿಗೆ ಸಂಬಂಧಪಟ್ಟಂತಹ ವಿಶೇಷತೆಗಳು. ಮತ್ತೊಂದು ತಳಿ ನಮ್ಮ ಭಾಗದ್ದು ಕಿಲಾರ, ಇದು ಯಾವ ಭಾಗದಲ್ಲಿ ಕಂಡು ಬರುತ್ತೆ, ಇದರ ವೈಶಿಷ್ಟ್ಯತೆ ಏನು? ಕಿಲಾರ್ ಬಂದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡೂ ರಾಜ್ಯಕ್ಕೆ ಸೇರಿದಂತ ತಳಿ. ಇದು ನಮ್ಮ ಧಾರವಾಡ, ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಈ ಪ್ರದೇಶದಲ್ಲಿ ಹೆಚ್ಚಾಗಿ ನಾವು ಕಿಲಾರ್ ಕಾಣ್ತೀವಿ. ಈ ಕಿಲಾರ್ ಬಂದು ಈ ಅಮೃತಮಾಲ್ ಮತ್ತು ಹಳ್ಳಿಕಾರ ಎರಡನ್ನ ಸಂವರ್ಧನೆ ಮಾಡಿಕೊಂಡು ಬಂದಿರುವಂತಹ ಒಂದು ತಳಿ. ಕಿಲಾರಲ್ಲಿ ಬಹಳಷ್ಟು ಪ್ರಭೇದಗಳಿದ್ದಾವೆ. ಅದರಲ್ಲಿ ಒಂದು ಪ್ರಭೇದ ತಳಿ ಅಂತ, ಅದು ಪೂರ್ತಿ ಬಿಳುಪಿರುತ್ತೆ, ಮೈಯೆಲ್ಲ ಬಿಳುಪಿರುವಂತ ಪ್ರಭೇದ ತಪ್ತಿ ಅಂತಾರೆ. ತಪ್ತಿ, ತಲಿ, ತಿಲಾರಿ ಅಂತ ಕರೀತಾರೆ ಅದನ್ನ. ಅದಕ್ಕೆ ಬಹಳಷ್ಟು ಬೇಡಿಕೆ ಇದೆ ಪ್ರಪಂಚದಲ್ಲಿ, ಬಹಳಷ್ಟು ಬೇಡಿಕೆ ಇರುವಂತ ಒಂದು ಉಳುಮೆ ತಳಿ ಆಗ್ಬಿಟ್ಟಿದೆ ಅದು. ಯಾಕೆಂದ್ರೆ ಪೂರ್ತಿ ಬಿಳು ಬಣ್ಣ ಇರುತ್ತೆ. ಹೆಚ್ಚಾಗಿ ಮಹಾರಾಷ್ಟ್ರದಲ್ಲಿ ಅದನ್ನ ಈ ಒಂದು ಮೆರವಣಿಗೆಗಳಲ್ಲಿ ಉಪಯೋಗಿಸ್ಲಿಕ್ಕೆ ಈ ಕಿಲಾರ್ನ ಉಪಯೋಗಿಸ್ತಾ ಇದಾರೆ. ಮತ್ತೆ ನಮ್ಮ ರಾಜ್ಯದಲ್ಲಿ ಈ ಧಾರವಾಡ ಮತ್ತೆ ನಾನು ಹೇಳದ್ನಲ್ಲ, ಆ ಪ್ರದೇಶಕ್ಕೆ ಬಹಳಷ್ಟು ಸೂಕ್ತವಾದಂತಹ ಉಳುಮೆ ತಳಿ ಈ ಕಿಲಾರ್ ತಳಿ. ಅದು ಉಳುಮೆಗೆ ಬಹಳಷ್ಟು ಮುಖ್ಯ ಕೊಡುತ್ತೆ, ಹಾಲಿನ ಇರುವಳಿ ಕಮ್ಮಿ ಇದೆ, ಆದ್ರೆ ಆ ಪ್ರದೇಶಕ್ಕೆ ನಾವು ಉಪಯೋಗಿಸಬಹುದು. ಇದು ನಮ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದಾಗ, ಸರ್ಕಾರದ ಒಂದು ಸಂವರ್ಧನಾ ಕೇಂದ್ರ ಇದೆ ಇಲ್ಲಿ ಬಂಕಾಪುರದಲ್ಲಿ, ಶಿಗ್ಗಾಂವ್ ತಾಲೂಕು ಬಂಕಾಪುರ ಹಾವೇರಿ ಜಿಲ್ಲೆಯಲ್ಲಿ ಸಿಗುತ್ತೆ. ಅಲ್ಲಿಂದ ನಾವು ಒಳ್ಳೆ ಹೋರಿಗಳನ್ನ ಪಡೆಯಬಹುದು. ಇದರ ಮೈಕಟ್ಟು ಹೇಗಿರುತ್ತೆ ಸರ್? ಹೌದು, ಹೇಳದಲ್ಲ, ಹಳ್ಳಿಕಾರು ಅಮೃತ್ ಮಹಲ್ ಎರಡರಿಂದ ಬಂದಿರುವಂತಹ ತಳಿ. ಇದರಲ್ಲಿ ಒಂದು ಪ್ರಭೇದ ಇದೆ, ಆ ಪ್ರಭೇದದ ಹೆಸರೇ ಬಂದು ಅಟ್ಪಾಡಿ ಮಹಲ್ ಅಂತ. ಅಟ್ಪಾಡಿ ಮಹಲ್ ಅಂತ, ಅಮೃತ ಮಹಲ್ ಅನ್ನ ಅವರು ಅಟ್ಪಾಡಿ ಮಹಲ್ ಅಂದ್ರೆ ಅಮೃತ್ ಮಹಲ್ದಿಂದ ಬಂದಿರುವಂತ ತಳಿ. ಇದು ಅಮೃತ್ ಮಹಲ್ನಲ್ಲಿ ಇರುವಂತಹ ಒಳ್ಳೆ ಲಕ್ಷಣಗಳು ಮತ್ತೆ ಹಳ್ಳಿಕಾರಲ್ಲಿರೋ ಒಳ್ಳೆ ಲಕ್ಷಣಗಳನ್ನ ಸೇರಿಸಿ ಮಾಡಿರುವಂತ ತಳಿ. ಎತ್ತರದಲ್ಲಿ ಬಹಳಷ್ಟು ಎತ್ತರ ಇರುತ್ತೆ, ಪೂರ್ತಿ ಬಿಳಿ ಬಣ್ಣನೂ ಇರುತ್ತೆ ಮತ್ತೆ ಸ್ವಲ್ಪ ಕಂದು ಬಣ್ಣನೂ ಇರುತ್ತೆ. ಮೈಕಟ್ಟು ಒಳ್ಳೆ ಮೈಕಟ್ಟು ಇರುತ್ತೆ, ಚರ್ಮ ಬಿಗಿ ಚರ್ಮ ಇರುತ್ತೆ, ಕೊಂಬುಗಳು ನಮ್ಮ ಹಳ್ಳಿಕಾರ ರೀತಿಯೇ ಕೊಂಬು ಇರುತ್ತೆ, ಹಣೆ ಉದ್ದ ಇರುತ್ತೆ. ಈ ರೀತಿಯಾದಂತದ್ದು ಮಹಾರಾಷ್ಟ್ರದಲ್ಲಂತೂ ಬಹಳ ಪ್ರಚಲಿತವಾದಂತಹ ತಳಿ. ಹಾಲಿನ ಪ್ರಮಾಣ ಎಷ್ಟು ನೀಡಬಹುದು? ಹಾಲಿನ ಪ್ರಮಾಣ ಬಹಳ ಕಡಿಮೆ, 1-1.5 ಲೀಟರ್ ಹೊತ್ತಿಗೆ ಕೊಡುತ್ತೆ. ಸಾಮಾನ್ಯವಾಗಿ ಒಂದು ಸೂಲಿಗೆ ಒಂದು 600 ಲೀಟರ್ ಕೊಡುತ್ತೆ. 600 ಲೀಟರ್ ನಮ್ಮ ಹಳ್ಳಿಕಾರ್ ಮತ್ತೆ ಅಮೃತ್ ಮಾಲಿಗೆ ಹೋಲಿಸಿದ್ರೆ ಹಾಲಿನ ಪ್ರಮಾಣ ಕಮ್ಮಿನೆ. ಮತ್ತೊಂದು ನಮ್ಮ ಭಾಗದ ತಳಿ ದೇವಣಿ ತಳಿ ಅನ್ನುವಂಥದ್ದು, ಇದರ ವೈಶಿಷ್ಟ್ಯತೆ ಏನು ಮತ್ತು ಇದು ಯಾವ ಭಾಗದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ? ನೋಡಿ, ದೇವಣಿ ತಳಿ ಬಂದು ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಸೇರಿದಂತಹ ತಳಿ. ಇದು ಹೇಳದ್ನಲ್ಲ ಕಿಲ್ಲಾರ ರೀತಿನೇ, ಇದನ್ನು ಅಷ್ಟು ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಸೇರಿದಂತಹ, ಬೀದರು ಮತ್ತೆ ಮಹಾರಾಷ್ಟ್ರ ಕೊಂದುಕೊಂಡಂತ ನಮ್ಮ ಜಿಲ್ಲೆಗಳೇನಿದಾವ ಅಲ್ಲಿ ಇದು ಹೆಚ್ಚಾಗಿ ಕಾಣಬಹುದು. ಈ ದೇವಣಿ ನೋಡ್ಲಿಕ್ಕೆ ಬಹಳಷ್ಟು ಸುಂದರವಾಗಿ ಕಾಣುತ್ತೆ, ಬೆಳ್ಳಗಿರುತ್ತೆ, ಸ್ವಲ್ಪ ಈ ಗೋಪುರ ಬಹಳಷ್ಟು ಎತ್ತರವಾಗಿರುತ್ತೆ, ಆಮೇಲೆ ಚೆನ್ನಾಗಿ ಕಾಣುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಗಂಗೆ ದೂರದಲ್ಲಿ ಜಾಸ್ತಿ ಇರುತ್ತೆ. ಇದರಲ್ಲಿ ಮೂರು ಪ್ರಭೇದಗಳಿದ್ದಾವೆ, ಅದನ್ನ ಬಾಲಂಕ್ಯ ಅಂತೀವಿ, ವನೇರ ಅಂತೀವಿ, ವ್ಯಾಗ್ಡ ಅಂತೀವಿ. ಇದರಲ್ಲಿ ಬಾಲಂಕಿ ಅಂದ್ರೆ ಪೂರ್ತಿ ಬೆಳ್ಳಗಿರುತ್ತಂತದ್ದು, ನಮ್ಮಲ್ಲಿ ಇದು ಕಮ್ಮಿ, ಪೂರ್ತಿ ಬೆಳಗಿರುವಂತದ್ದು ಮಹಾರಾಷ್ಟ್ರದಲ್ಲಿ ಜಾಸ್ತಿ, ನಮ್ಮಲ್ಲಿ ವನೇರ ಜಾಸ್ತಿ. ಬೀದರ್ ತಾಲೂಕಲ್ಲಿ ನಾವು ಜಾಸ್ತಿ ವನೇರ ನೋಡ್ತೀವಿ. ವನೇರ ಅಂದ್ರೆ ಪೂರ್ತಿ ಬೆಳ್ಳಗಿರುತ್ತೆ, ಮಖದ ಮೇಲೆ ಮಾತ್ರ ಕಪ್ಪು ಮಚ್ಚೆ ಇರುತ್ತೆ, ಮಖದ ಮೇಲೆ ಕಪ್ಪು ಮಚ್ಚೆ, ಇನ್ನು ಮಿಕ್ಕಿದ ದೇಹ ಎಲ್ಲ ಪೂರ್ತಿ ಬೆಳಗಿರುವಂತ ಒಂದು ತಳಿ. ಅದು ನಮ್ಮ ಬೀದರ್ ಅಲ್ಲಿ ಜಾಸ್ತಿ. ಔರದಲ್ಲಿ ಒಂದು ಸಂತೆ ನಡೆಯುತ್ತೆ ಪ್ರತಿ ಸಲ, ಅಲ್ಲಿ ಇದನ್ನ ನಾವು ಹೆಚ್ಚಾಗಿ ನೋಡಬಹುದು. ನಾವು ನೋಡಲೇಬೇಕು, ಸರ್ಕಾರದ ಫಾರಂ ಅಂದ್ರೆ ಕರ್ನಾಟಕ ಪಶುವೈದ್ಯಕ ಮಹಾವಿದ್ಯಾಲಯದ್ದು ಒಂದು ಬೀದರಲ್ಲಿ ಒಂದು ಫಾರಂ ಇದೆ, ದೇವಣಿ ಫಾರಂ ಅಂತಾನೆ. ಆ ದೇವಣಿ ಫಾರಂ ಅಲ್ಲಿ ಒಳ್ಳೆಯ ನಮ್ಗೆ ರಾಸುಗಳನ್ನ ನಾವು ಕಾಣಬಹುದು. ಮತ್ತೆ ದೇವಣಿ ಅನ್ನೋ ಒಂದು ಊರು ಮಹಾರಾಷ್ಟ್ರದಲ್ಲಿದೆ, ದೇವಣಿ ಅನ್ನೋ ಊರೇ ಇದೆ, ಅದು ಬೀದರಿಂದ ಸುಮಾರು ಒಂದು 100 ಕಿಲೋಮೀಟರ್ ದೂರದಲ್ಲಿ ಇದೆ. ಅಲ್ಲಿಂದ ನಾವು ಒಳ್ಳೆ ಹಸುಗಳನ್ನ ಪಡೆಯಬಹುದು. ಇದು ಉಳುಮೆಗೆ ಸೂಕ್ತವಾಗಿರುತ್ತೆ ಹೇಗೆ? ಹೌದು, ಉಳುಮೆ ಮತ್ತು ಹಾಲು, ಇದು ಅಮೃತ್ ಮಾಲ್ಗನ್ನ ಜಾಸ್ತಿ ಹಾಲು ಕೊಡುತ್ತೆ. ಇದನ್ನ ದ್ವಿಗುಣ ಉಪಯುಕ್ತ ತಳಿ ಅಂತ ನಾವು ಹೇಳ್ತೀವಿ, ಎರಡಕ್ಕೂ ಉಪಯೋಗ ಅಂತ ತಳಿ ಅಂತ. ಇದು ಬೆಂಗಳೂರಿನ NDRI ಆಡುಗೋಡಿಯಲ್ಲಿ ಒಂದು ಹೈನು ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ಇದನ್ನ ಸಾಕ್ತಾ ಇದಾರೆ, ಅಲ್ಲಿಂದ ಸುಮಾರು ಜನ ತಗೊಂಡು ಬಳಸ್ತಾ ಇದಾರೆ ಇದನ್ನ. ಇದಿಷ್ಟು ದೇವಣಿ ತಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಮತ್ತೊಂದು ತಳಿ ನಮ್ಮ ಭಾಗದ್ದು ಕೃಷ್ಣ ವ್ಯಾಲಿ ಅನ್ನುವಂಥದ್ದು, ಇದು ಯಾವ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಮತ್ತೆ ಇದರ ಲಭ್ಯತೆ ಎಲ್ಲಿ ನಮಗೆ? ಹೌದು, ಈ ತಳಿ ಹೆಸರಲ್ಲಿದೆ ಕೃಷ್ಣ ಅಂತ. ಕೃಷ್ಣ ಅಂದ್ರೆ ಕೃಷ್ಣಾ ನದಿಗೆ ಸಂಬಂಧಪಟ್ಟಿದ್ದು, ಕೃಷ್ಣಾ ನದಿ ತೀರದಲ್ಲಿ ಇದ್ದಂತಹ ತಳಿ ಕೃಷ್ಣ ವ್ಯಾಲಿ ತಳಿ. ಇದು ಕಪ್ಪು ಮಣ್ಣು ಮತ್ತೆ ಈ ಹತ್ತಿ ಬೆಳೆಯುವ ಪ್ರದೇಶಗಳಲ್ಲಿ ಬಹಳಷ್ಟು ಉಪಯೋಗಿಸ್ತಾ ಇದ್ವಿ ಇದನ್ನ. ಆದ್ರೆ ಒಂದು ಏನಾಗಿದೆ, ಈಗ ಈ ತಳಿ ಅಳಿಸಿ ಹೋಗಿದೆ, ಆಲ್ಮೋಸ್ಟ್ ನಶಿಸುವ ಅಂಚಿನಲ್ಲಿದೆ. ಎಲ್ಲ ಲಕ್ಷಗಳಲ್ಲಿ ನಾವು ಹಸುಗಳನ್ನು ನೋಡಬಹುದು. ಅಂದ್ರೆ ಈಗ ನಮ್ಮ ಹಳ್ಳಿ ಕರ್ ತಗೊಂಡ್ರೆ 20 ಲಕ್ಷ ಇರಬಹುದು, ಆದ್ರೆ ಇದು ಬರೀ ಸಾವಿರಗಳಲ್ಲಿ ಒಂದು 8-10 ಸಾವಿರ ಸಿಗಬಹುದೇನೋ. ಒಳ್ಳೆ ತಳಿ ಅಂದ್ರೆ 1,000 ಒಳ ಇರಬಹುದು. ಆ ರೀತಿಯ ಪರಿಸ್ಥಿತಿ ಇದೆ. ಇದು ಏನಕ್ಕಾಯ್ತು ಅಂದ್ರೆ, ಕ್ರಮೇಣ ಆ ಪ್ರದೇಶದಲ್ಲಿ ಹತ್ತಿನ ಬಿಟ್ಟು ಕಮರ್ಷಿಯಲ್ ಬೆಳೆಗಳಿಗೆ ಮೊರೆ ಹೋದ್ರು ಜನರು. ಇದ್ರ ಗೊರಸು ಬಹಳ ಮೆದು ಇರುತ್ತೆ, ಹಾಲು ಚೆನ್ನಾಗಿ ಕೊಡುತ್ತೆ. ಸೊ ಗೊರಸು ಮೆದುವೆ ಇರೋದ್ರಿಂದ ಇವರು ಉಳುಮೆಗೆ ಉಪಯೋಗಿಸೋಕೆ ಆಗ್ತಿರ್ಲಿಲ್ಲ. ಅದರಿಂದ ಕ್ರಮೇಣ ಈ ತಳಿ ಅಲ್ಲಿ ಇಲ್ದಂಗೆ ಆಗ್ತಾ ಇದೆ. ಆದ್ರೆ ಹಾಲಿನ ಇಳುವರಿಯಲ್ಲಿ ಮಾತ್ರ ಇದು ನಮ್ಮ ದೇವಣಿ ತಳಿಗೆ ಹೋಲಿಸಬಹುದು, ಅಷ್ಟು ಹಾಲು ಇದು ಕೊಡುತ್ತೆ. ಇದು ಆ ಪ್ರದೇಶಕ್ಕೆ ಸೂಕ್ತ, ನಮ್ಮ ಪ್ರದೇಶಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇದರ ಗೊರಸು ಸ್ವಲ್ಪ ಮೆತುವಿರೋದ್ರಿಂದ ನಮ್ಮ ಪ್ರದೇಶದಲ್ಲಿ ಉಳುಮೆಗೆ ಆಗೋದಿಲ್ಲ, ಸೂಕ್ತವಲ್ಲ. ಅಲ್ಲೂ ಸ್ವಲ್ಪ ಕಷ್ಟನೇ ಉಳುಮೆಗೆ ಬಳಸ್ತಕ್ಕಂಥದ್ದು ಆಗೋದಿಲ್ಲ. ಈಗ ಅವರು ಬೇರೆ ಬೆಳೆಗಳಿಗೆಲ್ಲ ಹೋಗ್ತಾ ಇರೋದ್ರಿಂದ ಅದು ಅಲ್ಲಿ ಉಪಯೋಗಿಸ್ತಾ ಇಲ್ಲ, ಅದು ನಿಲ್ಸ್ಬಿಡ್ಯಾರ. ಹಾಲು ಚೆನ್ನಾಗಿ ಕೊಡೋದ್ರಿಂದ ಹಾಲಿನ ಬಗ್ಗೆ ಯಾರಿಗೆ ಹೆಚ್ಚು ಆಸಕ್ತಿ ಇರುತ್ತೋ ಅಥವಾ ಹಾಲಿಗಾಗಿ ಸಾಕುವಂತವ್ರು ಸಾಕಬಹುದು? ಹೌದು, ಹಾಲಿಗಾಗಿ ಸಾಕುವಂತವ್ರು ಸಾಕಬಹುದು. ಸ್ವಲ್ಪ ಜನ ಬೆಂಗಳೂರು ಸುತ್ತಮುತ್ತ ಏನ್ ಮಾಡಿದ್ದಾರೆ, ಈ ತಳಿನ ಉಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಂದು ಸಾಕ್ತಾ ಇದಾರೆ. ಆ ಒಂದು ಕಾರಣಕ್ಕೆ ಇದನ್ನ ಸಾಕಬಹುದು ಅಷ್ಟೇ. ಮತ್ತೊಂದು ತಳಿ ನಮ್ಮ ಭಾಗದ್ದು ಮಲ್ನಾಡ್ ಗಿಡ್ಡ. ಇದೊಂಥರ ಸ್ವಲ್ಪ ಜನಪ್ರಿಯವಾದಂತಹ ತಳಿ, ಇವತ್ತು ಹೆಚ್ಚು ಒಂಥರ ಬೇಡಿಕೆಯಲ್ಲಿ ಇರ್ತಕ್ಕಂತ ತಳಿ ಅಂತಾನು ಕೂಡ ನಾವು ಕರಿಬಹುದು. ಇದನ್ನ ನಾವು ಎಲ್ಲೆಲ್ಲಿ ಕಾಣಬಹುದು, ಇದರ ವೈಶಿಷ್ಟ್ಯತೆ ಏನು? ಕರ್ನಾಟಕದಲ್ಲಿ ಹೇಳಿದೆ ಹಳ್ಳಿ ಕಾರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋ ತಳಿ, ಅದು ಬಿಟ್ರೆ ನೆಕ್ಸ್ಟ್ ಡೇ ಇರೋದೇ ಮಲ್ನಾಡ್ ಗಿಡ್ಡ. ಈ ಎಲ್ಲಿ ಮಲೆನಾಡು ಪ್ರದೇಶ ಇದಲ್ಲ, ಗುಡ್ಡಗಾಡು ಪ್ರದೇಶ ಇದಲ್ಲ, ಅಲ್ಲಿ ಇರುವಂತ ತಳಿ ಇದು. ಸಣ್ಣ ಗಿಡ್ಡವಾದ ತಳಿ, ಗಿಡ್ಡವಾಗಿರುತ್ತೆ, ಅಲ್ಲಿ ಬಹಳಷ್ಟು ಪ್ರಚಲಿತವಾದಂತ ತಳಿ. ಇದನ್ನ ಮುಂಚೆ ಈಗ ನಮ್ಮಲ್ಲಿ ಇರುವಂತ ಮಲೆನಾಡು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಪ್ಲಾಂಟರ್ಸ್ ಇರ್ತಾರೆ, ದೊಡ್ಡ ದೊಡ್ಡ ತೋಟಗಳು ಮಾಡಿಕೊಂಡು ಪ್ಲಾಂಟರ್ಸ್ ಇರ್ತಾರೆ. ಅವರು ಒಂದು ಹಿಂಡಿನ ಒಂದು 40-50-60 ಹಸುಗಳನ್ನ ಮಂದೆಯಲ್ಲಿ ಸಾಕಿ ಅದನ್ನ ಕಾಡುಗಟ್ಟಿ ಸಂಜೆ ವಾಪಸ್ ಬಂದಾಗ ಅದು ಗೊಬ್ಬರ ಆಗ್ತಿತ್ತು. ಆ ಗೊಬ್ಬರನ ಉಪಯೋಗಿಸ್ಕೊಂಡು ಪ್ಲಾಂಟೇಶನ್ಸ್ಗೆ ಉಪಯೋಗಿಸ್ಕೊಂತಾ ಇದ್ರು, ಬಹಳಷ್ಟು ಉಪಯೋಗ ಆಗ್ತಿತ್ತು. ಅದು ಕ್ರಮೇಣ ಅದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಯಾಕೆಂದ್ರೆ ಅವರು ರಸಗೊಬ್ಬರಗಳಿಗೆ ಮೊರೆ ಹೋಗ್ತಾ ಇರೋದ್ರೆ ಇದನ್ನ ಮತ್ತೆ ಇನ್ನು ಸಾಕೋದು ಕಷ್ಟ ಅನ್ನೋ ಕಾರಣಕ್ಕೆ ಕಮ್ಮಿ ಆಗ್ತಾ ಇದೆ. ಆದ್ರೆ ಇತ್ತೀನ ದಿನಗಳಲ್ಲಿ ಮತ್ತೆ ಅದರ ವಿಶೇಷತೆ ಜಾಸ್ತಿ ಗೊತ್ತಾಗಿ ಉಪಯೋಗಿಸ್ತಾ ಇದಾರೆ. ಅದರಲ್ಲಿ ಬಹಳಷ್ಟು ಪ್ರಭೇದಗಳಿದಾವೆ. ಈ ಮಲ್ನಾಡು ಗಿಡ್ಡ ಏನಕ್ಕೆ ಬಹಳಷ್ಟು ಫೇಮಸ್ ಆಗ್ತಾ ಇದೆ ಅಂದ್ರೆ, ಮುಖ್ಯವಾಗಿ ಮೂರು ಕಾರಣ. ಒಂದು, ಅದು ಪ್ರತಿ ಒಂದೊಂದು ವರ್ಷಕ್ಕೊಂದೊಂದು ಮರಿ ಹಾಕುತ್ತೆ. ಪ್ರತಿ ವರ್ಷಕ್ಕೊಂದೊಂದು ಮರಿ ಕೊಡೋ ಅಷ್ಟು ಸಾಮರ್ಥ್ಯವನ್ನು ಹೊಂದಿದೆ, ಅಂದ್ರೆ ತಪ್ಪದಂಗೆ. ಮತ್ತೆ ಅದರ ಆಯಸ್ಸು ಜಾಸ್ತಿ, 20-25 ವರ್ಷ ವಯಸ್ಸು ತನಕ ಇರ್ತವೆ. ಒಂದು ರೆಕಾರ್ಡ್ ಇದೆ, 18 ಮರಿಗಳನ್ನ ಹಾಕಿರುವಂತ ರೆಕಾರ್ಡ್ ಇದೆ. ಅಂತಹ ಒಂದು ಲಕ್ಷಣ ಈ ತಳಿಯಲ್ಲಿದೆ. ಜೊತೆಗೆ ಇದರ ಹಾಲು ಬಹಳ ಶ್ರೇಷ್ಠ. ಅಂದ್ರೆ ಈ ಕಾಡಲ್ಲಿ ಮೇಯ್ಕೊಂಡು ಬರ್ತಾ ಇತ್ತು ಅನ್ನೋ ಒಂದು ಕಾರಣಕ್ಕೆ ಇರಬಹುದು, ನಂತರ ಆ ತಳಿಯ ಲಕ್ಷಣದಿಂದ ಈ ತಳಿಯ ಹಾಲಿನಲ್ಲಿ ಲ್ಯಾಕ್ಟೋಫೆರಿನ್ ಕಂಟೆಂಟ್ ಅನ್ನೋ ಜಾಸ್ತಿ ಇರುತ್ತೆ. ಅಂದ್ರೆ ಈ ವೈರಾಣು ಕಾಯಿಲೆಗಳನ್ನ ತಡೆಯುವಂತ ಒಂದು ಶಕ್ತಿ ಆ ಹಾಲಲ್ಲಿ ಇದೆ ಅನ್ನೋ ಒಂದು ಕಾರಣಕ್ಕೆ ಜನ ಅದನ್ನ ಬಹಳಷ್ಟು ಬಳಸ್ತಾ ಇದಾರೆ. ಅದರಲ್ಲೂ ಇದರಲ್ಲಿ ಪ್ರಭೇದಗಳು ಒಂದು 8 ಪ್ರಭೇದ ಇದೆ. ಅದರಲ್ಲಿ ಒಂದು ಮಾತ್ರ ನಾನು ಹೇಳಿಕ್ ಇಷ್ಟಪಡ್ತೀನಿ, ಅದ್ರ ಹೆಸರು ಕಪಿಲ ಅಂತ, ಸ್ವರ್ಣ ಕಪಿಲ ಅಂತೀವಿ. ಸ್ವರ್ಣ ಕಪಿಲ ಅದು ಹೇಗೆ ಅಂದ್ರೆ, ಪೂರ್ತಿ ಮೈಯೆಲ್ಲ ಕಂದು ಬಣ್ಣ ಇರುತ್ತೆ, ಮೈ ಕೊಂಬು ಗೊರಸು ಎಲ್ಲ ಒಳ್ಳೆ ಕಣ್ಣು ಗಾಜಿನ ಕಣ್ಣು ಇದ್ದಂಗೆ ಇರುತ್ತೆ. ಅಂತ ಒಂದು ಪ್ರಭೇದ ಪೂಜನೀಯ ತಳಿ ಅಂತ ಹೇಳ್ಬಿಟ್ಟು ಅದನ್ನ ಈ ದೇವಸ್ಥಾನದಲ್ಲಿ ಪೂಜೆಗೋಸ್ಕರನೇ ಬಳಸ್ತಿವಂತ ಒಂದು ತಳಿ ಅಂತ ಹೇಳ್ಬಿಟ್ಟು ಬೇಡಿಕೆ ಇರೋದ್ರಿಂದ ಕಪಿಲಾ ತಳಿಗೆ ಬಹಳಷ್ಟು ಮಹತ್ವ ಕೊಡ್ತಾ ಇದ್ದಾರೆ. ಕಪಿಲಾ ತಳಿ ಹೆಚ್ಚು ಮಹತ್ವ ಇರತಕ್ಕಂಥದ್ದು. ಆಮೇಲೆ ಈ ತಳಿಯ ಬಗ್ಗೆ ಸಂಶೋಧನಾ ಕೇಂದ್ರಗಳು ಒಂದು 2 ಇದಾವೆ. ಒಂದು ಶಿವಮೊಗ್ಗದಲ್ಲಿ ಮಲ್ನಾಡು ಗಿಡ್ಡ ಸಂಶೋಧನಾ ಕೇಂದ್ರದಲ್ಲಿ ಮಲ್ನಾಡು ತಳಿನ ನೋಡಬಹುದು. ಇದು ಮಲ್ನಾಡಿಗೆ ಮಾತ್ರ ಸೂಕ್ತನಾ ಅಥವಾ ನಮ್ಮ ಬಯಲುಸೀಮೆಯಲ್ಲಿಯೂ ಕೂಡ ಸಾಕಬಹುದು? ಬಯಲುಸೀಮೆಯಲ್ಲೂ ಸಾಕ್ಬೋದು, ತೊಂದರೆ ಇಲ್ಲ, ಬಯಲುಸೀಮೆಯಲ್ಲೂ ಸಾಕ್ಬೋದು. ಮಲ್ನಾಡು ಗಿಡ್ಡದಲ್ಲಿ ಮಲ್ನಾಡಲ್ಲೇ ಏಕೆ ಅಂದ್ರೆ, ಯಾವುದೇ ಒಂದು ತಳಿ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಇದ್ದಾಗ ಆ ಬೆಟ್ಟ ಹತ್ತಲಿಕ್ಕೆ ಅದರ ದೇಹ ತೂಕ ಜಾಸ್ತಿ ಇರಬಾರ್ದು, ಅದು ಸಣ್ಣಕ್ಕಿರಬೇಕು, ಎತ್ತರದಲ್ಲೂ ಗಿಡ್ಡವಾಗಿರ್ಬೇಕು, ಆವಾಗ್ಲೇ ಬೆಟ್ಟ ಹತ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆ ಪ್ರದೇಶದಲ್ಲಿ ಬೆಳ್ಕೊಂಡ್ ಬಂದಿದೆ. ಅದನ್ನ ತಂದು ಇಲ್ಲೂ ಸಾಕ್ಬೋದು, ಯಾವ ತೊಂದರೆ ಇಲ್ಲ, ಸಾಕ್ಬೋದು. ನಮಗೆ ಇದು ಬೇಕು ಅಂತ ಹೇಳಿದ್ರೆ ಶಿವಮೊಗ್ಗ ಕಾಲೇಜಲ್ಲಿ ಸಿಗುತ್ತೆ, ಅಥವಾ ಈಗ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಪುತ್ತೂರಲ್ಲಿ ಒಂದು ಸಂಸ್ಥೆ ಇದೆ, ರಾಜ್ಯ ಸರ್ಕಾರದ ಒಂದು ಸಂಸ್ಥೆ ಇದೆ, ಅಲ್ಲಿನೂ ಈ ತಳಿನ ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ. ಅಂತಿಮವಾಗಿ ನಮ್ಮ ದೇಸಿ ತಳಿಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೃಷಿಕರಿಗೆ? ಕೃಷಿಕರೇ, ದೇಸಿ ತಳಿಗಳಿಂದನೂ ಲಾಭ ಪಡಿಬಹುದು ಅನ್ನೋದನ್ನ ನಾವು ಅರ್ಥಕೋಬೇಕು. ಅಂದ್ರೆ ದೇಸಿ ತಳಿನ ನಾವು ಪೂರ್ತಿ ಹೈನುಗಾರಿಕೆ ಅನ್ನೋದನ್ನು ಅಂತ ಯೋಚನೆ ಮಾಡಬಹುದು. ಈ ಸಮಗ್ರ ಮತ್ತು ಸಾವಯವ ಕೃಷಿಯಲ್ಲಿ ನಾವು ನಮ್ಮ ದೇಸಿ ತಳಿಗಳನ್ನ ಅಳವಡಿಸಿಕೊಂಡ್ರೆ ನಾವು ಈಗ ಮಿಶ್ರ ತಳಿಗಳಿಂದ ಏನ್ ಲಾಭ ಪಡಿತೀವೋ ಅದಕ್ಕಿಂತ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಆದ್ರೆ ಇದನ್ನ ಸಾವಯವ ಮತ್ತು ಸಮಗ್ರ ಕೃಷಿ ಅಡಿಯಲ್ಲಿ ನಾವು ನೋಡಿದಾಗ ಆ ಲಾಭವನ್ನು ಪಡೆಯಬಹುದು.

ಜಾದಾ ಕಿಸಾನೋ ಕೋ ಲಾಯೆ ಇನ್ನಿಲ್ಲ ಭಯ ಇನ್ನಿಲ್ಲ ಚಿಂತೆ ಸಿಕ್ಕಿದೆ ನಮಗೆ ಹೊಸ ಮಾರ್ಗ ಮಾಡಿಸಿ ನಾವು ಬೆಳೆ ವಿಮೆಯ ದೂರಾಗಿಸಿದೆವು ರೈತರ ಚಿಂತೆಯ ಭವಿಷ್ಯವಾಯಿತು ನಿಶ್ಚಿಂತ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ ಭಾರತ ಸರ್ಕಾರ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇದುವರೆಗೂ ಪ್ರಸಾರವಾಯಿತು. ಕೇಳುಗರಿದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಇನ್ನೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಯಾರೇನೇ ಅಭಿಮಾನಿ ಚಿತ್ರದ ಗೀತೆ ಎಸ್ಪಿ ಬಾಲ್ ಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ. ಮೈಸೂರ್ ರೇಷ್ಮೆ ಸೀರೆ ನೋಡು, ಇವಳ್ ಮೈಸೂರ್ ಮಲ್ಲಿಗೆ ಜಡೆ ನೋಡು, ಇವಳ್ ಮೈಸೂರ್ ಗಂಧದ ಕಿನ್ನೆ ನೋಡು. ಮೈಸೂರ್ ಸೀರೆ ಹೆಣ್ಣು ನೋಡು, ಇವಳ್ ಮೈಸೂರ್ ಚಿನ್ನದ ಡಾಗು ನೋಡು, ಇವಳ್ ಮೈಸೂರ್ ಕಾಸಿನ ಸರ ನೋಡು, ಇವಳ್ ಮೈಸೂರ್ ಕುಸುರಿ ವಾಲೆ ನೋಡು. ಮೈಸೂರ್ ಮೈಸೂರ್ ಮೈಸೂರ್ ಹೆಂಚೆಂದ, ನಮ್ಮ ಮೈಸೂರ್ ನಡೆ ಚೆಂದ, ನಮ್ಮ ಮೈಸೂರ್ ನುಡಿ ಚೆಂದ. ಮೈಸೂರ್ ಸೀಮೆ ಹೆಣ್ಣು ನೋಡು, ಮೈಸೂರ್ ವಿಣ್ಣೆ ನೀಡುವ ಮೈಸೂರ್ ಬೆಂಡೆ ಬೆರಳುಗಳ ನೋಡು, ಮೈಸೂರ್ ವಿಳೆ ಬೆಳೆ ತಿಂದ ಮೈಸೂರ್ ತೊಂಡೆ ತುಟಿಗಳ ನೋಡು, ಗಸಮಗ ಪಾಮನಿ ಪ ಸಮಗ ಪಮನಿ ಪ ಗಸಮಗ ಪಮನಿ ಪ ಸನಿ ಗರಿ ಸನಿ ಪನಿ ನೋಡು ನೋಡು ನೋಡು. ಮೈಸೂರ್ ನಾಟ್ಯ ನೋಡು ನೋಡು, ಮೈಸೂರ್ ಭಾವ ನೋಡು ನೋಡು, ಮೈಸೂರ್ ಭಂಗಿ ನೋಡು ನೋಡು. ಮೈಸೂರ್ ಸೀಮೆ ಹೆಣ್ಣು ನೋಡು, ಇವಳ್ ಮೈಸೂರ್ ರೇಷ್ಮೆ ಸೀರೆ ನೋಡು, ಇವಳ್ ಮೈಸೂರ್ ಮಲ್ಲಿಗೆ ಜಡೆ ನೋಡು, ಇವಳ್ ಮೈಸೂರ್ ಗಂಧದ ಕಣ್ಣೆ ನೋಡು. ಮೈಸೂರ್ ಮೈಸೂರ್ ಮೈಸೂರ್ ಚಂದ, ನಮ್ಮ ಮೈಸೂರ್ ನಡಿ ಚಂದ, ನಮ್ಮ ಮೈಸೂರ್ ನುಡಿ ಚಂದ. ಮೈಸೂರ್ ಸೀಮೆ ಹೆಣ್ಣು ನೋಡು ನೋಡು ನೋಡು ನೋಡು. ಮೈಸೂರು ಕನ್ನಂಬಾಡಿಯೇ ತುಂಬಿದಂತ ಪ್ರಾಯದ ಮೈಸೂರು ಬೃಂದಾವನ ಚಿಮ್ಮುವಂತ ಚೆಲುವಿನ ರಸಿಕರ ಸೆಳೆಯುವ ಕವಿಮನ ಕೆಣಕುವ ಜಗ ಜಗ ಬೆಳಗುವ ಮೈಸೂರರ ಮನೆ ನೋಡು ನೋಡು ನೋಡು ಮೈಸೂರ ಮೈಸೂರು ರಾಣಿ ಟಿವಿ ನೋಡು ಇವಳ್ ಮೈಸೂರು ಚಾಮುಂಡಿ ಕಳೆ ನೋಡು ಮೈಸೂರು ಮೈಸೂರು ಮೈಸೂರು ಚಂದ